ಅಲ್ಲ, ಕಳೆ ಸವರೋದಂದ್ರೆ ಕೊಯ್ಲು ಸಮಯದಲ್ಲಿ ಮಾತ್ರ ಕಳೆನ ನಡ್ಕೊಂಡು ಹೋಗೋಕಾರ ಜಾಗ ಬೇಕಲ್ಲ. ಹೌದು, ಆ ಸಮಯದಲ್ಲಿ ಒಂದ್ಸರಿ ಕಳೆ ಸವರೋದಿದೆ, ಉಳಿದಂತ ಕಳೆ ಇರುತ್ತೆ. ನಮ್ ಮಲ್ನಾಡಾಗಿರೋದ್ರಿಂದ ಮಳೆ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲಿ ನಾವು ಕಳೆ ಸವರೋದಿಲ್ಲ. ಅದ್ರ ಪಾಡಿಗೆ ಅದೇನ್ ಬೇಕಾರ ಇರತ್ತೆ, ಬೆಳ್ಕೊಳ್ತಾ ಹೋಗ್ಲಿ. ಆಮೇಲೆ ಸುಮಾರು ಕಳೆಗಳು ನಮ್ಗೆ ಆಹಾರವಾಗಿಯೂ ಬೆಳಕಿಲಿದಾವೆ. ಸುಮಾರು ಕಳೆಗಳು, ಉದಾಹರಣೆಗೆ ಒಂದೆಲಗ ಇರ್ಬೋದು, ಜಲಭ್ರಾಮಿ ಇರ್ಬೋದು, ಇಲಿಕಿ ಸೊಪ್ಪು, ಆತರ ತುಂಬಾ ಸೊಪ್ಪು ತರಕಾರಿಗಳು, ಕೆಸು ಇದೆ, ಈ ತರ ನಿರಂತರವಾಗಿ ಸಿಗ್ತಾ ಇರತ್ತೆ. ಮಳೆಗಾಲದಲ್ಲಿ ಒಂದಿಷ್ಟು ತರಕಾರಿಗಳು ಸಿಗುತ್ತೆ. ನಾವು ಬಳಸ್ಕೊಳ್ಳೋದಕ್ಕೆ, ನಿಜ ಹೇಳ್ಬೇಕು ಅಂತಂದ್ರೆ ರೈತರಿಗೆ ಅಲ್ಲಿ ಸುತ್ತಮುತ್ತಲ ಸಿಗುವಂತ ತರಕಾರಿಗಳನ್ನ ಬಳಸ್ಕೊಳ್ಳೋದ್ ಬಗ್ಗೆ ಈಗ ಹೊಸದಾಗಿ ತರಬೇತಿ ಕೊಡಬೇಕಾಗಿದೆ. ಪ್ರಕೃತಿಯ ಋಣ ನಮ್ಮ ಮೇಲಿದೆ. ನೀರು, ಗಾಳಿ, ಮಣ್ಣನ್ನ ಬಳಸ್ಕೊಂಡು ನಾವು ಬದುಕ್ತಾ ಇದೀವಿ. ಆ ಋಣ ತೀರಿಸೋದಕ್ಕೋಸ್ಕರ ನಾವು ನಮ್ಮ ಪೂರ್ವಿಕರು ನಮಗೆ ಬಿಟ್ಟೋದ ವಿಷಮುಕ್ತ ಪರಿಸರವನ್ನ ನಾವು ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕು. ಅದು ನಾವು ಪ್ರಕೃತಿಯ ಋಣನ ತೀರಿಸುವ ಒಂದು ಮಾರ್ಗ ಅಂತ ಅನ್ಕೊಂಡಿದೀನಿ. ಏನು ಕನಸಿದೆ ಸುಬ್ರಹ್ಮಣ್ಯ? ನನ್ನ ಕನಸು ಅಂತಂದ್ರೆ ಕೃಷಿನ ಎಲ್ಲರೂ ಖುಷಿಯಿಂದ ಮಾಡೋ ಹಾಗಾಗಬೇಕು ಅಂತ. ಒತ್ತಾಯಕ್ಕೆ ಮಾಡಬಾರ್ದು. ಕೃಷಿ ಕ್ಷೇತ್ರಕ್ಕೆ ಈಗ ಯುವಕರು ಬರ್ತಾ ಇಲ್ಲ. ಯುವಕರು ಬರೋದಕ್ಕೆ ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಿಮ್ಮ ವೈಯಕ್ತಿಕ ಕನಸು? ವೈಯಕ್ತಿಕ ಕನಸು ಅಂತಂದ್ರೆ ನನ್ನ ಸುತ್ತಮುತ್ತಲೆಲ್ಲ ವಿಷರಹಿತ ಕೃಷಿ ಮಾಡಬೇಕು ಅಂತ. ಅದರಿಂದ ನಮ್ಮ ಪರಿಸರ ಪೂರ್ತಿ ವಿಷಮುಕ್ತ ಆಗ್ಬೇಕು ಅಂತ. ಅದ್ರ ಬಗ್ಗೆ ನೀವು ತಿಳುವಳಿಕೆ ಕೊಡೋದು ಈ ತರದ ಜನರ? ನಮ್ಮ ತೀರ್ಥಹಳ್ಳಿಯಲ್ಲಿ ಪುರುಷೋತ್ತಮ ಸಾವಯವ ಕೃಷಿ ಪರಿವಾರ ಅಂತಿದೆ, ಅದರ ಕಾರ್ಯದರ್ಶಿ ಆಗಿದ್ದೀನಿ. ಅದರಿಂದ ನಾವು ಆ ತರದ ಯೋಜನೆಗಳನ್ನು ಮಾಡ್ಕೋಬೇಕು ಅಂತ ಈ ಸರ್ತಿ ಪ್ರಾರಂಭ ಮಾಡಿದೀವಿ. ಅದರಲ್ಲಿ ನಿರಂತರವಾಗಿ ನಡೀತಾ ಇತ್ತು ಚಟುವಟಿಕೆ. ಮುಂದಿನ ತಿಂಗಳಲ್ಲಿ ಸಾವಯವ ಕೃಷಿಗೆ ಬೇಕಾಗಿರುವಂತಹ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟ ರೋಗ ನಿಯಂತ್ರಕಗಳು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಒಂದಿನದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಒಳ್ಳೇದು ಸುಬ್ರಹ್ಮಣ್ಯ, ನಿಮ್ಮಂತ ಕೆಲವೇ ಯುವಕರು ಈ ಕೃಷಿನಲ್ಲಿ ತೊಡಗಿಸಿಕೊಂಡು ಇನ್ನ ಹೆಚ್ಚು ಭೂಮಿಯ ಫಲವತ್ತತೆ, ನೀರಿನ ಒಂದು ಉತ್ತಮ ಬಳಕೆ, ಜೊತೆಗೆ ವೈವಿಧ್ಯ ಬೆಳೆಗಳನ್ನು ಬೆಳೆಯುವಂತಹದ್ದು, ಜೊತೆಗೆ 4 ಜನಕ್ಕೆ ಇದರ ಬಗ್ಗೆ ತಿಳುವಳಿಕೆ ನೀಡುವಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದೀರಿ, ನಿಮ್ಮ ಕೃಷಿ ಹೆಚ್ಚು ರಸಭರಿತವಾಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ತೆ. ಇದುವರೆಗೂ ಕೃಷಿಯಲ್ಲಿ ಸಸ್ಯ ವೈವಿಧ್ಯ ಪಾತ್ರ ಈ ಕುರಿತು ತೀರ್ಥಹಳ್ಳಿ ತಾಲೂಕು ಮೇಳಿಗೆಯ ಎಂಎನ್ ಸುಬ್ರಹ್ಮಣ್ಯ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ, ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲಿ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ¶¶ ಬಹದಿ ಬಳಲಿದ ಭೂರಮೆ ಪೋಷಿಸಿ ಗಿಡ ಮರವ ಬೆಳೆಸಿ ಮಣ್ಣನ್ನು ರಕ್ಷಿಸಿ ದಾಹದಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮವಾಗಿತ್ತು. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6:45. ಈಗ ಒಂದು ಚಿತ್ರಗೀತೆ. ಶ್ರೀ ಕೃಷ್ಣಾರ್ಜುನ ಯುದ್ಧ ಹಾಡಿದ್ದಾರೆ ಡಾಕ್ಟರ್ ಘಂಟಸಾಲ. ತಪವು ಫಲಿಸಿದಿ ಶುಭ ವೇಳೆ ಗದರಿದೆ ಪ್ರಿಯತಿವೆ. ತಪವು ಫಲಿಸಿದಿ ಶುಭ ವೇಳೆ ಗದರಿದೆ ಪ್ರಿಯತಿವೆ. ಎದುಗ ನಿಲ್ಲುವ ಒಲೆ ಮಂತ್ರವನೂದಿ ಕರಿದಿಗೆಯೇಕೆ ನವಬಾಲೆ. ತಪವು ಫಲಿಸಿದಿ ಶುಭ ವೇಳೆ ಗದರಿದೆ ಏಕೆ ಪ್ರಿಯತಿಲಿ. ತಿಳಿ ಮೋಡದೊಳು ಸೋಮನ ಬೊಲೆನಿ ಮೇಲೆ ಮುಸುಕಿ ನೋಳ್ ಸೇರಿರುವೇಕೆ. ತಿಳಿ ಮೋಡದೊಳು ಸೋಮನ ಒಲಿನಿ ಮೇಲೆ ಮುಸುಕಿ ನೋಳ್ ಸೇರಿರುವೇಕೆ. ಒಲಿದು ಹರಿಸಿದೆ ಮನಸ್ಸು ಹರಿಸಿದೆ ಕರುಣಿಸು ಕಾಡಲದೇಕೆ. ತಪವು ಫಲಿಸಿದಿ ಶುಭ ವೇಳೆ ಗದರಿದೆ ಏಕೆ ಪ್ರಿಯತಿಲೇ.